ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೇಘ ಸಂದೇಶ ಸರಣಿಯ 612ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ಹುರುಳಿ. ನಂತರ ರಾಮಣ್ಣ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15ಕ್ಕೆ ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಕೃಷಿ ರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 612ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಸಮಾಧಾನ ಆನಂದಗಳಿಂದ ನಾನು ಇವತ್ತಿನ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಆನಂದ ಅಂತಲ್ಲ, ಸಂಪೂರ್ಣವಾಗಿ ಸಮಾಧಾನ ಅಂತಲ್ಲ. ಆದರೂ ಕಳೆದ ವಾರ ನಾವು ಏನ್ ಅನ್ಕೊಂಡಿದ್ವಿ ಅದರೊಳಗೆ ಬಹುತೇಕ ಕಡೆ ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ವಿ. ಆ ಸಂತೋಷದ ನಡುವೆ ಇವತ್ತಿನ ಕಾರ್ಯಕ್ರಮ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಸಂತೋಷ ಆಗ್ತದ. ಇನ್ನ ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಲ್ಲಿ ತಾವು ಕಾಯ್ತಾ ಇದ್ದೀರಿ, ಬೀಜ ಬಿತ್ತೀವಿ ಇನ್ನೂ ಮಳೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಅನೇಕರು ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ಮೊದಲೇ ಹೇಳಿಬಿಡ್ತೀನಿ, ಯಾವುದು ಆತಂಕಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ. ಇನ್ನ ಬರುವ ದಿನಗಳಲ್ಲೆಲ್ಲ ಮಳೆ ಇದ್ದೇ ಅದ. ಈ ಮಾತನ್ನ ನಾವು ಯಾರ್ಯಾರು ನಮಗ ಸಂಪರ್ಕ ಮಾಡಿ ತಾವು ಕೇಳಿದ್ದೀರಿ ಅವರಿಗೂ ಕೂಡ ಹೇಳಿದ್ದೇವೆ, ಮತ್ತೆ ಈ ಕಾರ್ಯಕ್ರಮದೊಳಗೂ ಕೂಡ ಹೇಳಿವಿ. ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದೇ ಅದಾವ ಅಂತ ಹೇಳಿ. ಆಮೇಲೆ ಮುಂದಿನ ವಾರವನ್ನ ನೋಡಿದ್ರ ಸಹಿತ ಇದೇ ಒಂದು ಸೂಚನೆ ನಮಗ ಸಿಗ್ತಾ ಇದೆ. ಹಿಂಗಾಗಿ ಯಾರು ಯಾವುದೇ ಕಾರಣಕ್ಕೂ ಆತಂಕ ಪಡುವಂತಹ ಒಂದು ಅಗತ್ಯ ಇಲ್ಲ ಅಂತ ಮೊದಲಿಗೆ ಹೇಳಿಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ತಾವೆಲ್ಲ ಬಹಳ ಕಾಸ್ಟ್ಲಿ ಆದಂತಹ ಬೀಜ ಅಂದ್ರೆ ತುಟ್ಟಿ ಬೀಜ ತಾವು ಬಿತ್ತನೆ ಮಾಡಿರಿ, ನೂರಾರು ಎಕರೆಗಳಲ್ಲಿ ಬೀಜ ಬಿತ್ತನೆ ಮಾಡುವಂತಹ ಸಂದರ್ಭದೊಳಗೆ ಬಹಳಷ್ಟು ಖರ್ಚು ಬರ್ತದ, ಅದರ ಅಂದಾಜು ನಮಗೆಲ್ಲ ಇದ್ದೇ ಅದ. ಅದಕ್ಕೆ ಒಂದ್ ವೇಳೆ ಮಳೆ ಬರಲಿಲ್ಲ, ಬೇರೆ ಕಡೆ ಆಗ್ತಾ ಇದೆ, ನಮ್ಮಲ್ಲಿ ಇನ್ನೂ ಆಗಿಲ್ಲ ಅನ್ನುವಂತಹ ಒಂದು ಆತಂಕದೊಳಗೆ ತಾವೇನಾದರೂ ಇದ್ರೆ ಅದನ್ನ ದಯವಿಟ್ಟು ಅಂತ ಆತಂಕಕ್ಕೆ ಒಳಗಾಗಬಾರದು, ಯಾರು ಚಿಂತೆ ಮಾಡಬಾರದು ಅನ್ನುವಂತಹ ಮಾತನ್ನ ಮೊದಲಿಗೆ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ, ಚಲೋ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಅದಾವ. ಅದಕ್ಕ ಇವತ್ತು ಮಳೆ ಬರಲಿಲ್ಲ ಅಂತಂದ್ರ ಮತ್ತೆ ನೀವು ಚಿಂತೆ ಮಾಡಬೇಡ್ರಿ, ಇವತ್ ಮಳೆ ಬರಲಿಲ್ಲಲ್ಲ ಹೆಂಗ ಏನು ಅಂತೇಳಿ. ವಾರಗಟ್ಟಲೆ ಮಳೆ ಅದಾವ, ಅದಕ್ಕ ನಾವು ಕಾಯಬೇಕಾಗ್ತದ. ಮಳೆ ಬರುವಂತಹ ಸಾಧ್ಯತೆಗಳು ಇರುವುದರಿಂದ ನಾವು ಯಾವುದೇ ಬೇರೆ ವಿಚಾರ ಮಾಡುವುದು ಬೇಡ ಅನ್ನುವಂತಹ ಮಾತನ್ನ ಹೇಳ್ತಾ, ಆತ್ಮೀಯರೇ ಮುಂಗಾರು ಈ ಸಲ ನಮಗ ತಡ ಮಾಡಿ ಬಂತು. ಕೇರಳ ತೀರಕ್ಕೆ 8ನೇ ತಾರೀಕು ಬಂತು, ಜೂನ್ 1ನೇ ತಾರೀಕು ಬರಬೇಕಾದಂತಹ ಮಳೆ. ಅದರ ನಂತರ ಆದರೂ ಒಳ್ಳೆ ವಾತಾವರಣ ಇತ್ತು, ಅನುಕೂಲಕರವಾದಂತಹ ವಾತಾವರಣ ಇತ್ತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ರು. ಆದ್ರೆ ಏನಾಯ್ತು ಅಂತಂದ್ರೆ ಬಿಫೋರ್ ಜಾಯ್ ಅನ್ನುವಂತಹ ಏನು ಚಂಡಮಾರುತ ನಡುವೆ ಬಂತು, ಅದು ಒಂದು ದೊಡ್ಡ ಅಡಚಣೆಯನ್ನ ನಮ್ಮ ಮಾನ್ಸೂನ್ ಚಲನೆಗೆ ಒಡ್ಡಿತು ಅಂತ ಹೇಳಬಹುದು. ಬಿಫೋರ್ ಜಾಯ್ ಕೂಡ ಬಹಳಷ್ಟು ದೀರ್ಘವಾದಂತಹ ಚಂಡಮಾರುತ ಆಗಿ ಪರಿವರ್ತನೆ ಆಯಿತು. ಇಲ್ಲಂತಂದ್ರೆ ಅನೇಕ ಚಂಡಮಾರುತಗಳು ಸುಮಾರು 3-4 ದಿನಗಳ ಅವಧಿ ಒಳಗೆ ಏನೇನು ಮೆರಿಬೇಕು ಅಂತ ಎಲ್ಲ ಆರ್ಭಟವನ್ನು ಮೆರೆದು ಕಣ್ಮರೆ ಆಗ್ತಾ ಇದ್ದು. ಆದ್ರೆ ಬಿಫೋರ್ ಜಾಯ್ ಮಾತ್ರ ಅರಬಿ ಸಮುದ್ರದೊಳಗೆ ನನಗೆ ಯಾರೂ ಹಿಡಿಯವರಿಲ್ಲ ಅನ್ನುವಂತಹ ಒಂದು ಲೆಕ್ಕದೊಳಗೆ ಎಲ್ಲಿ ಕೇರಳ ತೀರದ ಅರಬಿ ಸಮುದ್ರವನ್ನು ಹಿಡ್ಕೊಂಡು ಪೂರ್ತಿ ಕರಾವಳಿ ತೀರದ ಗುಂಟ ಕರ್ನಾಟಕ, ಮಹಾರಾಷ್ಟ, ಕೊಂಕಣ್, ಗೋವಾ, ಆಮೇಲೆ ಗುಜರಾತ್, ಅದರ ನಂತರ ರಾಜಸ್ಥಾನ, ಹಿಂಗ ಬಹಳ ದೊಡ್ಡ ಹಾದಿಯನ್ನ ಅದು ಸವಿಸಿ ಬಹಳಷ್ಟು ದೊಡ್ಡ ನುಕ್ಸಾನ ಉಂಟು ಮಾಡಿತು. ಅದು ನಮ್ಮ ಮಾನ್ಸೂನ್ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರಿತು. ಹಿಂಗಾಗಿ ಮಾನ್ಸೂನ್ ಬರ್ತಾ ಇರುವಂತಹ ಸಂದರ್ಭದೊಳಗೆ ಅದಕ್ಕೆ ಹಿನ್ನಡೆ ಆಯಿತು ಕೇರಳಕ್ಕೆ. ಒಂದು ವೇಳೆ ಜೂನ್ 1ನೇ ತಾರೀಕು ಬಂದಿತ್ತು ಅಂತಂದ್ರೆ ಜೂನ್ 5-10 ನಡುವ ಸಾಮಾನ್ಯವಾಗಿ ನಮ್ಮ ಭಾಗವನ್ನ ಅದು ಆವರಿಸಿಕೊತ್ತದ, ಮುಂದ ಅದೇ ರೀತಿಯಾಗಿ ಚಲನೆಯನ್ನು ತೋರಿಸ್ತದೆ. ಆದ್ರೆ ಈ ಸಲ ಏನಾಯ್ತು ಅಂತಂದ್ರೆ 8ನೇ ತಾರೀಕು ಅಲ್ಲಿ ಬಂತು, ಅದರ ನಂತರ ಮುಂದ್ ಬರಬೇಕು ಅಂತಂದ್ರೆ ಬಿಪರ್ಜಾಯ್ ಚಂಡಮಾರುತ ಬಹಳಷ್ಟು ನಡುವು ನಿಂತು ಬಿಡ್ತು. ಹಿಂಗಾಗಿ ನಮ್ಮ ಭಾಗಕ್ಕೆ 16 ದಿನ ತಡವಾಗಿ ಮಾನ್ಸೂನ್ ಪ್ರವೇಶ ಆಯ್ತು. ಕಡೆಗೂ ಜೂನ್ 24ನೇ ತಾರೀಕು ಈ ಸಲದ ಮುಂಗಾರು ನಮ್ಮ ಭಾಗವನ್ನ ಪ್ರವೇಶ ಮಾಡಿ ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆಯನ್ನ ಸುರಿಸದ. ಮಳೆ ಎಲ್ಲೆಲ್ಲಿ ಚಲೋ ಆಗ್ಯದ ಅಲ್ಲೆಲ್ಲ ಹಳ್ಳ ಕೊಳ್ಳಗಳು ಹರಿದಾವ, ವಾರಿ ಒಡ್ಡುಗಳು ತುಂಬ್ಯಾವ. ಅದನ್ನ ತಾವು ಕೂಡ ನಮಗ ಬಹಳ ಸಂತೋಷದಿಂದ ವಿಡಿಯೋ ಮಾಡಿ ಕಳಿಸಿರಿ. ಅನೇಕರು ತಾವು ಸಂತೋಷದಿಂದ ಕುಣಿದಾಡಿ ಕೂಡ ತಮ್ಮ ಹರ್ಷವನ್ನ ವ್ಯಕ್ತ ಮಾಡಿದ್ದೀರಿ, ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದೀರಿ. ಮಳೆ ಬಗ್ಗೆ ಏನು ತಮ್ಮ ಧ್ವನಿಗಳದಾವ, ಏನು ತಮ್ಮ ಕ್ರಿಯೆಗಳದಾವ, ಅದನ್ನ ನಾವೀಗ ನೋಡೋಣ. ಆ ನಂತರ ಮುಂದಿನ ಮಾತು. ನಮಸ್ಕಾರ ಸರ್, ನಾವು ಕೊಳ್ಳೂರು ಮಲ್ಲಿಕಾರ್ಜುನ್ ಮಾತಾಡ್ತೀನಿ ಸರ್. ಇವತ್ತ ಸೋಮವಾರ ಸರ್ 80% ಹೇಳಿದಿರಿ ಸರ್. ವೆದರ್ ರಿಪೋರ್ಟ್ ಪ್ರಕಾರ 100 ತೋರಿಸಲತ್ತಿದ್ರು ಸರ್. ನಾವು ಬೆಳಗಿನ ಜಾವ 6:30 ಊರಿಗೆ ಹೋಗಿದ್ದು, ಹೊರಕ್ಕೆ ಬಿತ್ತನಕ್ಕೆ ಹೋಗಿದ್ದಾರೆ ಸರ್. 1.5 ಎಕರೆ ಬಿತ್ಕೊಂಡು ಮನೆಗೆ ಬರಡಗಿನ ಈಗ ಒಂದು 15 ಮಿನಿಟ್ ಆಯ್ತಿದ್ರು ಸರ್ ಚಾಲುವಾಗಿ ಮಳೆ. ಒಂದು ಹಂತದಲ್ಲಿ ಒಂದು ನೋಡಿದ್ರು ಸೊರನೆ ಭಾರಿ ಮಳೆನೇ ಇದೆ ಸರ್. ಗಾಳಿ ಇದೆ ಸರ್, ಗುಡುಗುವಿದೆ, ಮಿಂಚು ಇದೆ ಸರ್. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕ್ ಬಟಮಾಯಿ ಗ್ರಾಮದಿಂದ ಕೆಂಗೇರಿಗೌಡ ಸರ್ ಮಾತಾಡ್ತಿರೋದು. ಸೋಮಶೇಖರ್ ಸರ್ಗೆ ನಮಸ್ಕಾರಗಳು ಸರ್. ನಮ್ಮ ಮಟಮರಿ ಗ್ರಾಮದಲ್ಲಿ 85% ಹತ್ತಿ ಬೀಜವನ್ನು ಎಲ್ಲ ರೈತರು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿದ್ದಾರೆ ಸರ್. ಮಳೆಗಾಗಿ ಕಾಯ್ತಾ ಇದ್ದೀವಿ ಸರ್. ಈಗ ಬಿತ್ತನೆ ಮಾಡಿ 10-12 ದಿವಸ ಆಗಿದೆ ಸರ್. ಒಂದು ದಿನ ಆದರೂ ಮಳೆ ಬಂದಿಲ್ಲ ಸರ್. ಈಗ ಮಳೆರಾಯನ ಕೃಪಾ ಕಟಾಕ್ಷ ನಮಗೆ ಬೇಕು ಸರ್. ಮುಂದಿನ ದಿನಗಳಲ್ಲಿ ಹೇಗೆ ವರ್ತನೆ ಮಾಡುತ್ತೆ ಹಾಗೂ ಮುಂದಿನ ವಾರದಲ್ಲಿ ಯಾವ ರೀತಿ ಒಂದು ಮಳೆಯ ಸಂಭವ ಇದೆ ಅಂತಂದು ಬಹಳ ಸ್ಪಷ್ಟತೆಯಿಂದ ಹಾಗೂ ಎಲ್ಲ ರೈತರಿಗೆ ತಿಳುವಳಿಕೆ ರೀತಿಯಲ್ಲಿ ತಾವು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಲು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್. ನಮಸ್ಕಾರಗಳು. ದೇವದುರ್ಗ ತಾಲೂಕು ಜಿಲ್ಲಾ ರಾಯಚೂರು ಕನ್ನಗಣಕಲ್ ಗ್ರಾಮದಲ್ಲಿ ರಾತ್ರಿ 7:50 ಹಿಡಿದು 8:10 ಜೋರಾದ ಮಳೆ ಬರುತ್ತಿದೆ. ನಿನ್ನೆ ಕೂಡ ಮಳೆ ಆಗಿದೆ, ಇವತ್ತು ಕೂಡ ಭಾರಿ ಮಳೆ ಆಗಿದೆ. ಇವತ್ತು ತಾಲೂಕು ಹೊರಗೊಳಗೆ ಒಳ್ಳೆ ಅನುಕೂಲತೆ ಆಗಿದೆ. ಮೀಡಿಯಾದಲ್ಲಿ ಮನೆ ಪಕ್ಕದಲ್ಲಿ ನೀರು ಹರಿಯುವ ದೃಶ್ಯಗಳನ್ನು ಆಯ್ತು. ಮೇಘ ಸಂದೇಶ ನಡೆಸಿರುವ ಸೋಮಶೇಖರ್ಗಳಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಂದುವರಿಸುತ್ತೇನೆ. ಅಫಜಲ್ಪುರ್ ತಾಲೂಕು ಬಳೂರ್ಗಿಯಿಂದ ನಮ್ಮ ರೈತರು ಕಳಿಸಿರುವಂತಹ ವಿಡಿಯೋ ಇದು. ಹೊಲದೊಳಗ ಭರ್ಜರಿ ನೀರು ತುಂಬಿಕೊಂಡದ, ಆ ನೀರು ಹೊಲದಿಂದ ಹರಿತಾ ಇದೆ. ಆ ದೃಶ್ಯವನ್ನ ಅವರು ನಮಗೆ ಸೆರೆ ಹಿಡಿದು ಕಳಿಸಿದ್ದಾರೆ. ನಮ್ಮೂರಲ್ಲಿ ಮಳೆ ಫುಲ್ ಖುಷಿ. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತರ್, ಮಸ್ಸಕಲ್ಯಾಣ ತಾಲೂಕ ಗುಂಡೂ ಗ್ರಾಮ. ಸರ್, ನೀವು ಮೇಘ ಸಂದೇಶ ಕೇಳಿದ ಪ್ರಕಾರ ಮತ್ತೆ ನೀವು ಮಳೆ ಹೇಳಿದ ಪ್ರಕಾರ ನಾವು ಸರ್ ಕೆಲಸ ಮಾಡ್ತೀವಿ ಸರ್. ಸರ್, ನಾವು ಕಬ್ಬಿನ ನೇಗಿಲು ಹೊಡೆದಿವಿ ಮತ್ತೆ ಸಾಲ ಬಿಟ್ಟಿವಿ ಸರ್. ಮಳೆ ಆಯ್ತು ಸರ್, ಎಲ್ಲಾನು ಆಯ್ತು ಸರ್. ಏನರ ಕಮಸ್ಕಮಿಲ್ಲ ಅಂದ್ರೆ 4 ಎಕರೆ ಕಬ್ಬಿನ ನೇಗಿಲು ಹೊಡೆದಿವಿ ಸರ್. ಮಳೆ ಕೇಳೇನು ಕೆಲಸ ಮಾಡ್ತೀವಿ ಸರ್. ನಾವು ಮಳೆ ಮುಂದದ ಅಂದ್ರೆ ಎಲ್ಲ ಕೆಲಸ ಮಾಡ್ತೀವಿ, ಇಲ್ಲಂದ್ರೆ ಕೆಲಸ ಮಾಡಂಗಿಲ್ಲ ಸರ್. 24 ತಾರೀಕಿಗೆ ಮಳೆ ಅಂತ ಹೇಳಿದ್ರಿ ನಿನ್ನೆ ಸರ್, ಮತ್ತೆ 1/2 ತಾಸು ಜೋರಾಗಿ ಮಳೆ ಬಿತ್ತು ಸರ್. ಸರ್, ನಮಸ್ಕಾರ ಸರ್. ಸರ್, ನಾನು ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಮಾತಾಡತ್ತೇನೆ ಸರ್. ನಿನ್ನೆ ಸಾಯಂಕಾಲ 4 ಗಂಟೆ ಚಾಲು ಆದಂತ ಮಳೆ ರಾತ್ರಿ 11 ಗಂಟೆ ತನಕ ಒಂದೇ ತರ ಸಾಧಾರಣ ಮಳೆ ಬಿದ್ದ ಸರ್. ಒಂದ್ 5-10 ಮೀಟರ್ ಭಾರಿ ಮಳೆ ಬಂದ್ರೆ ಗುಡುಗು ಮಿಂಚು ಕೂಡಿದಂತ ಒಂದೇ ತರ ಸಾಧಾರಣ ಮಳೆ ಬಿದ್ದ ಸರ್. 5-8 ಮಿಲಿಮೀಟರ್ ಅಂತ ಬಿದ್ದಿರ್ಬೋದು ಸರ್. ಯಾಕಂದ್ರೆ ಎಲ್ಲ ಮೆಸೇಜ್ ಪ್ರಕಾರ 8 ಮಿಲಿಮೀಟರ್ 9 ಮಿಲಿಮೀಟರ್ ಮಳೆ ತೋರಿಸ್ತೇನೆ ಸರ್. ನಮ್ಮ ಮನೆ ಹಿಂದಿನ ಒಂದು 4 ಬಂದದ ಸರ್. 15 ವರ್ಕ್ ಏನ್ ಮಳೆ ಬಿದ್ದಿತ್ತು ನೋಡ್ರಿ ಸರ್. ಅದೇ ಟೈಪ್ ಏನಿಲ್ಲ ಸರ್, ಅದ್ರೊಳಗೆ ಒಂದು 50% ಮಳೆ ಬಿದ್ದದ ಸರ್. ಹೆಚ್ಚು ಕಡಿಮೆ ಒಂದು 6-7 ತಾಸು ಮಳೆ ಬಿದ್ದ ನೋಡ್ರಿ ಸರ್. 11 ತನಕ ಬಿದ್ದದ ಸರ್. ಮತ್ತೆ ಬಂದಾಗಿ ಮ್ಯಾಗ ಮತ್ತ ನೆಸ್ಕಿನ ಜಾವ ಅಂದ್ರೆ 1.5-2 ಸ್ವಲ್ಪ ಬಿದ್ದದ ಸರ್ ಮಳೆ. ಇವತ್ತು ಗುಡುಗು ಮೆಂಚು ಕೂಡಿದೆ ಅಂತ ರವಸದ ಮಳೆ ಅಂತ ತೋರಿಸಲತ್ತ ಸರ್. ನೋಡ್ಬೇಕ್ರಿ ಸರ್. ಅದನ್ನ ನಮ್ಮ ರೈತಾಪಿ ವರ್ಗದವರಿಗೆ ಎಲ್ಲಾ ಜಿಲ್ಲಾ ಎಲ್ಲಾ ತಾಲೂಕು ಕಡೆ ಹೆಚ್ಚು ಮುಂಗಾರು ಪ್ರವೇಶ ಆಗಿ ಕಚಿ ಎಲ್ಲಾ ಕಡೆ ಮಳೆ ಬೀಳತ್ತ ಸರ್. ಬಿಜಾಪುರ ಕಡೆ, ಜವರ್ಗಿ, ಯಡ್ರಮಿ, ಮತ್ತೆ ಹಿಂಗೆ ಗುಲ್ಬರ್ಗ ಈ ಕಡೆ ಕಾಳಗಿ ಸಣ್ಣೂರು ಗೋಟೂರ್ ಸರಡಿಗೆ ಎಲ್ಲಾ ಕಡೆ ಮಳೆ ಬೀಳತಾನ್ ಸರ್. ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಬಿದ್ದದ್ರಿ ನಡಬರ್ಕ ಸಣ್ಣವ್ರ ಕಡೆ, ಈ ಕಡೆ ಬೀದರ್ ಕಡೆ ಬಿ ಜರ ಆದ್ರಿ ಸರ್ ಮಳಿ. ನಂಬಲ್ ಭಾಗ ಹೆಚ್ಚಿಕದ್ರಿ ಸರ್, ಕುಸರಂಪಳ್ಳಿ, ಮಗರಂಪಳ್ಳಿ, ಕೊಳ್ಳೂರ್, ಚಂದ್ರಂಪಳ್ಳಿ, ಐನೋಳಿ ಈ ಕಡೆ ನಂಬಲ್ಲಿ ವ್ಯಾಪಕ ಮಳಿನೇ ಆದ್ರಿ ಸರ್, ಬಹಳಷ್ಟು ಬಹಳಷ್ಟು ಮಳಿ ಆದ್ರಿ ಸರ್. ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡಿ ಖುಷಿ ಆಗುತ್ತದ. ಇಂಡಿ ತಾಲೂಕು ಲಾಳಸಂಗಿಯಿಂದ ಸಂಗಮೇಶ್ ನಾವೇ ಅವರು ಕಳಿಸಿದಂತಹ ವಿಡಿಯೋ. ಈ ವಿಡಿಯೋ ನಮ್ಮ ರೈತರು ಮಳೆ ಬರುವಂತಹ ಹೊತ್ತಿನೊಳಗೆ ಬಹಳ ಸಂತೋಷದಿಂದ ಕುಣಿಕುಣಿದು ತಮ್ಮ ಹರ್ಷವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಅವರ ಹರ್ಷವನ್ನ ನಾವು ನೀವೆಲ್ಲರೂ ಕೇಳೋಣ. ತಾಲೂಕು ಐನೂರು ಗ್ರಾಮದಲ್ಲಿ ಸರ್ ಮಳೆ ಆಯ್ತು ಸರ್, ಒಂದು 15 ಮಿನಿಟ್ ಆಯ್ತು ಸರ್ ಮಳೆ ಆಯ್ತು ಸರ್, ಗಾಳಿನೂ ಭಾಳ ಆಯ್ತು ಸರ್. ನಾವು ಹೇಳಿದ ಪ್ರಕಾರ ಶುಕ್ರವಾರ ಶನಿವಾರ 80% ತೆಗೆದ್ರು ಸರ್ ಮಳೆ ಬರ್ತಾ ಇದೆ ಸರ್. ನಮಸ್ತೆ ಸರ್, ಐನೂರು ಗ್ರಾಮ್ ಸರ್, ಸಿಗಿ ತಾಲೂಕು ಬಿಜಾಪುರ ಜಿಲ್ಲೆ. ಸೋಮಶೇಖರ್ ರೂಢೀಶ್ ಅವರ ಅವರಿಗೆ ನಮಸ್ಕಾರಗಳು. ಬಿಜಾಪುರ ಜಿಲ್ಲೆ ಕುಂಟಿ ತಾಲೂಕು ತಡವಲು ಗ್ರಾಮದಲ್ಲಿ ತುಂತುರು ಮಳೆ ಪ್ರಾರಂಭವಾಗಿದೆ. ಮಂಡಿ ತಾಲೂಕು ಇರೋ ಸರ್ ಚಿತಾನಂದ ಬೇನಲತ ಮಾತಾಡ್ತಾ ಇದ್ದೀನಿ ಸರ. ನಿನ್ನೆ ಸರ 6:30 ಇದ್ದೀನಿ ಸರ, 7 ತನ ಒಂದ್ ತಾಸು ಬಚ್ಚಕ ಮಳೆ ಬಿತ್ತು ಸರ್, ಅರಣ್ಯಟ್ಟಿಗೆಲ್ಲ ನೀರು ಬಂದ ಸರ್, ಒಳ್ಳೆ ಮಳೆ ಆಗ್ಯಾದ ಸರ್, ಹೊಲ ಬಿತ್ತಪ್ಲೆ ಆಗ್ಯಾದ ಸರ್ ಮಳೆ, ಅರಣ್ಯಟ್ಟಿ ಎಲ್ಲ ತುಂಬ ಬರ್ದಾವ ಸರ್. ಇವತ್ ನಾವು ಬರ್ತಿರ್ಬೇಕು ಸರ್, ಮೂಡ ಬಕ್ಕಳ ಇತ್ತು ಸರ್, ಬರ್ತಿರ್ಬೇಕು ಸರ್ ಇವತ್ತು. ಓಕೆ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಿ ಮಸ್ತನ್ ಬಸವಕಲ್ಯಾಣ ತಾಲೂಕು ಗುಂಡು ಗ್ರಾಮ. ನಮ್ಮೂರಲ್ಲಿ ಸರ್ ನಿನ್ನೆ 9:00 ಸರ್ 10 ತನಕ ಮಳೆ ಬಂತು ಸರ್, ಇವಾಗ ಮತ್ತೆ ಸರ್ ಮಧ್ಯಾಹ್ನ ಒಂದ್ 10 ಮಿನಿಟ್ ಮಳೆ ಬಿತ್ತು ಸರ್. ಈ ಮತ್ತೆ ಸರ್ ಮಾಡು ಮತ್ತು ಗಾಳಿ ಇದೆ ಸರ್, ಈ ಮಳೆ ಬರೋದು ಪೊಸಿಷನ್ ಇದೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ರೋಡ್ಗಿ ಗ್ರಾಮದಾಗ ಸರ್ ಚಾಲು ಆಗ್ಯದ ಸರ್ ಮಳಿ, 5:00 ಚಾಲು ಆಗ್ಯದ ಸರ್. ಈಗ ಬರ್ಲಿರೋ ಸರ್ ಅಟ್ಟೆ ಏನು ಗಟ್ಟಿ ನೆಲ್ದಾಗ ಮಿಸ್ ನೀರ್ ಆಗಂಗ್ ಬರ್ಲಿರ್ತಾರೆ ಸರ್. ನಮಸ್ಕಾರ ಸರ್. ಶೇಖರ್ ಸುರುಳಿ ಅವರಿಗೆ ಸರ್ ನಮಸ್ಕಾರಗಳು ಸರ್. ಇವತ್ತ 23 ಸರ್ ಹೇಳಿದ್ರಿ ಸರ್, ವಾತಾವರಣ ಎಷ್ಟೊತ್ತಿದ್ರು ಬದಲಾಗ್ತದ ನಮ್ಗೆ ಗ್ಯಾರಂಟಿ ಅನಿಸಿತ್ತು ಸರ್. ಇವತ್ತ ಮೇ ಸಂದೇಶ ಕೇಳಿದ್ರು ಸರ್ ನಾವು ಮನೆ, ಯಾವಾಗಲೇ 22 ಅನ್ಕೊಂಡಿದ್ದೇವೆ ಸರ್, ನಿನ್ನೆ ಸ್ವಲ್ಪ ಐತ್ರಿ ಸರ್. ಇವತ್ತಂತೂ ಮತ್ತೆ ಒಳ್ಳೆ ಮಳೆ ನೋಡ್ರಿ ಸರ್, ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲರಿಗೆ ಬಂದು ಮಳೆ ಸಾಕಾಗಬೇಕು ಸರ್. ಎಲ್ಲಾ ರೈತರು ಹಾದಿ ನೋಡ್ಲತ್ತಾರ ಸರ್, ಸದ್ಯ ಒಬ್ಬರಿಗೆ ಆಗುದು ಅವಶ್ಯಕತೆ ಇಲ್ಲ ಸರ್, ಎಲ್ಲಾ ಜಗ ತುಂಬಾಬೇಕು ಸರ್ ಮಳೆ, ಪೂರಾ ಒಟ್ಟು ಆಗ್ಬೇಕು ಸರ್. ಆದ್ರೂ ಎಲ್ಲರಿಗೂ ಅನುಕೂಲ ಆಗ್ಬೇಕು ಸರ್, ಒಳ್ಳೆ ಮಳೆ ಆದ್ರೆ ಸರ್ ನಾಳೆ ಎಲ್ಲ ಬಿತ್ತಿಗೆ ಮಾಡ್ತಾರೆ ಸರ್, ದನ ಕರುಗಳು ಮೇವಿಲ್ಲ ಸರ್, ಮಳೆ ಬಹಳ ಕಡೆ ಇಲ್ಲ ಸರ್, ಬರಗಾಲ ಕಡೆ ಎಲ್ಲ ಕಡೆ ಸರಿದಾರೆ ಸರ್, ಬರಗಾಲ ಹೋಗಿ ಸದ್ಯ ಮಳೆಗಾಲ ಆಗ್ಬೇಕು ಸರ್ ಫುಲ್ ಎಲ್ಲ ಕಡೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ರೋಡ್ಗಿಯಿಂದ ಶರಣ ಬೋಲಸರ ಮಾತಾಡಿದ್ರು ಸರ್. ನಮ್ಮಲ್ಲಿ 6:20 ಚಲೋ ಆಗತ್ತದ್ರಿ ಸರ್ ಮಳೆ, ಪೂರ ಮುಸುಕವ್ರಿ ಈ ಸದ್ ಮಳೆ ಅಂದ್ರೆ ಭಾಳ ಊಟ ಅದ್ರಿ ಸರ್, ಎಡಪ್ಪನ ಹೊಡಿತದ ಗೊತ್ತಿಲ್ಲ. ನಮಸ್ಕಾರ ಸರ್. ಆತ್ಮೀಯರೇ, ಈ ಸಲ ಮನ್ಸೂನ್ ತಡ ಮಾಡಿದ್ರು ಸಹಿತ ದೇಶವನ್ನ ಬಹಳ ಜಲ್ದಿ ಆವರಿಸಿಕೊಳ್ಳುವ ನಿಟ್ಟಿನೊಳಗೆ ಬಹಳ ಜಲ್ದಿ ಜಲ್ದಿ ಪ್ರಗತಿ ಸಾಧಿಸ್ತಾ ಇದೆ ಅಂತ ಹೇಳ್ಬಹುದು. ಈಗ ಮಾನ್ಸೂನ್ ಮಾರುತಗಳು ಬಹುತೇಕ ನಮ್ಮ ದೇಶವನ್ನೆಲ್ಲ ಆವರಿಸ್ಯಾವ ಅಂತ ಹೇಳ್ಬಹುದು. ಜೂನ್ 26 ಒಂದು ತಾರೀಕು ತಗೊಂಡ್ರ ಅಂದ್ರೆ ನಿನ್ನೆ ತಾರೀಕನ್ನ ನಾವು ನೋಡಿದ್ರ ಗುಜರಾತ್ನ ಬಹುತೇಕ ಭಾಗಗಳು, ರಾಜಸ್ಥಾನದ ಬಹುತೇಕ ಭಾಗಗಳು, ಹರಿಯಾಣ, ಪಂಜಾಬ್ನ ಕೆಲವು ಭಾಗಗಳನ್ನು ಬಿಟ್ಟರೆ ಇಡೀ ದೇಶವನ್ನ ಈ ಸಲ ಮಾನ್ಸೂನ್ ಮಾರುತಗಳು ಇಲ್ಲಿ ತನಕ ಆವರಿಸಿದ್ದಾವ ಅಂತ ಹೇಳ್ಬಹುದು. ಜೂನ್ 8 ಅಲ್ಲಿ ಬಂದರೂ ಸಹಿತ ಈ ಮಾನ್ಸೂನ್ ಮಾರುತಗಳ ಚಲನೆ ಬಿಪೋರ್ ಜಾಯ್ ಚಂಡಮಾರುತ ಇದ್ದಾಗೂ ಸಹಿತ ಬಹಳ ತೀವ್ರವಾಗಿ ಆಗಿದೆ ಅಂತ ಹೇಳ್ಬಹುದು. ಸಾಮಾನ್ಯವಾಗಿ ಒಂದು ತಿಂಗಳು 5-10 ಇಡೀ ದೇಶವನ್ನ ವ್ಯಾಪನೆ ಮಾಡಿಕೊಳ್ಳೋದಕ್ಕೆ ಈ ಮಾನ್ಸೂನ್ ಮಾರುತಗಳು ತಗೊಳ್ತಾವ. ಅಂದ್ರೆ ಜೂನ್ 1 ಜುಲೈ 5-10 ನಡುವೆ ಇಡೀ ದೇಶವನ್ನ ಆವರಿಸಿಕೊಳ್ತಾವ. ಆದ್ರೆ ಈ ಸಲ ಇದರ ಚಲನೆ ನಮ್ಮ ಭಾಗಕ್ಕೆ ಬಂದ ನಂತರ ಮತ್ತಷ್ಟು ತೀವ್ರವಾಗಿದೆ ಅಂತ ಹೇಳಿ ಹೇಳಬಹುದು. ಇವತ್ತಿನ ತಾರೀಕಿನೊಳಗೆ ಎಲ್ಲಿ ಮಾರುತಗಳು ಇರಬೇಕಾಗಿತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಅದಾವ ಅಂತ ಹೇಳಿ ಹೇಳಬಹುದು. ಹಿಂಗಾಗಿ ಜುಲೈ 5 ಮೊದಲೇ ಇಡೀ ದೇಶವನ್ನ ಆವರಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಅದ. ನೋಡೋಣ. ಮಾನ್ಸೂನ್ ಬಗ್ಗೆನೆ ಮಾತಾಡುವಂತಹ ಸಂದರ್ಭದೊಳಗ ಇನ್ನೂ ಒಂದೆರಡು ವಿಚಾರಗಳನ್ನ ನಾವು ಇದ್ರ ಜೋಡಿ ಮಾತಾಡಬೇಕಾಗ್ತದೆ. ಆತ್ಮೀಯರೇ, ನಮ್ಮ ಮಾನ್ಸೂನ್ ಮೇಲೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಏನು ವಾತಾವರಣದ ಸನ್ನಿವೇಶಗಳದಾವ ಅವು ಕೂಡ ಪರಿಣಾಮ ಬೀರ್ತಾವ ಅನ್ನುವಂತಹ ಮಾತು ತಮಗೆಲ್ಲ ಗೊತ್ತಿರುವಂತಹದ್ದು. ಅದನ್ನ ನಾವು ಅನೇಕ ಸಲ ಈ ಕಾರ್ಯಕ್ರಮದೊಳಗ ಹೇಳಿವಿ, ಯಾವ್ಯಾವ ಪರಿಣಾಮಗಳಿಂದ ನಮ್ಮ ಮಾನ್ಸೂನ್ ಮೇಲೆ ಇಫೆಕ್ಟ್ ಆಗ್ತದ ಅನ್ನುವಂತಹ ವಿಚಾರ ತಮಗೂ ಗೊತ್ತದ. ಅದರೊಳಗ ಬಹಳ ದೊಡ್ಡ ಹೆಸರಿರುವಂತಹದ್ದು ಎಲ್ನೀನೋ ಅನ್ನುವಂತಹ ಒಂದು ಸನ್ನಿವೇಶದ ಬಗ್ಗೆ, ಅದರ ನಂತರ ಇನ್ನೊಂದು ಲಾನಿನ ಅನ್ನುವಂತಹ ಒಂದು ಪರಿಣಾಮದ ಬಗ್ಗೆ. ಇಲ್ಲಿ ಒಂದಿಷ್ಟು ವಿಚಾರದ ಎಲ್ನೀನೋ ಬಗ್ಗೆ ನಾವು ನೋಡೋಣ. ಸಾಮಾನ್ಯವಾಗಿ ಎಲ್ನೀನೋ ಕ್ರಿಯಾಶೀಲ ಇರುವಂತಹ ಸಂದರ್ಭದೊಳಗ, ಎಲ್ನೀನೋ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಾನು ಹೇಳಿಬಿಡ್ತೀನಿ. ಎಲ್ನೀನೋ ಒಂದು ಉಷ್ಣ ನೀರಿನ ಪ್ರವಾಹ, ಇದು ಪೆಸಿಫಿಕ್ ಮಹಾಸಾಗರದೊಳಗ ಇರ್ತದ, ಎಲ್ಲಿ ಸಮಭಾಜಕ ವೃತ್ತ ಪ್ರದೇಶದೊಳಗ ಇರ್ತದ, ಇಲ್ಲಿ ತಯಾರಾಗ್ತದೆ ಇದು. ಅಂದ್ರ ಅಲ್ಲಿ ಉಷ್ಣತೆ ಏರುಪೇರಿನಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಆ ಉಷ್ಣ ನೀರಿನ ಪ್ರವಾಹ ಉಂಟಾಗ್ತದ. ಅದು ಕ್ರಿಯಾಶೀಲ ಆಯಿತು ಅಂತಂದಾಗ ನಮ್ಮ ಭಾಗದೊಳಗೆ ಏನು ಮಾನ್ಸೂನ್ ಮಾರುತಗಳಿರ್ತಾವ, ಮಳೆಯ ಮೋಡಗಳೇನಿರ್ತಾವ, ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಹೀರಿಕೊಳ್ಳು ನಮ್ಮ ಭಾಗದ ಪ್ರದೇಶಗಳಲ್ಲಿ, ಏಷ್ಯಾ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಈ ಎಲ್ಲ ಪ್ರದೇಶಗಳ ಮೇಲೆ ಎಲ್ನೀನೋದ ಪರಿಣಾಮ ಆಗ್ತದ. ಎಲ್ನೀನೋ ಈ ರೀತಿ ಕ್ರಿಯಾಶೀಲ ಆಯಿತು ಅಂತಂದ್ರ ಈ ಭಾಗದೊಳಗೆಲ್ಲ ಮಳೆ ಕಡಿಮೆ ಆಗ್ತದ, ಮಳೆ ಕೊರತೆ ಆಗ್ತದ, ಬರಗಾಲದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವ. ಎಲ್ನೀನೋ ಇಲ್ಲಿ ತನಕ ತಟಸ್ಥ ಇತ್ತು, ಇನ್ಮೇಲೆ ನಿಧಾನವಾಗಿ ಅದು ಕ್ರಿಯಾಶೀಲ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಈ ಸಲ ಕೂಡ ಮಾನ್ಸೂನ್ ಮೇಲೆ ಸಾಕಷ್ಟು ಪರಿಣಾಮಗಳು ಅದರಿಂದ ಉಂಟಾಗಬಹುದು ಅನ್ನುವಂತಹ ಮಾತನ್ನ ಖಾಸಗಿ ಕಂಪನಿಗಳ ಹವಾಮಾನ ತಜ್ಞರು ಶೇಕಡ 20% ಈ ಸಲ ಮಾನ್ಸೂನ್ ಕಡಿಮೆ ಆಗ್ತದ, ಮಳೆ ಕಡಿಮೆ ಆಗ್ತದ ಅನ್ನುವಂತಹ ಮಾತನ್ನು ಹೇಳಿದ್ರು. ಆದರೂ ಭಾರತೀಯ ಹವಾಮಾನ ಇಲಾಖೆಯವರು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲ ಈ ಸಲ ಮಾನ್ಸೂನ್ ಮುಂಗಾರು ನಾರ್ಮಲ್ ಇರ್ತದ, ಅಂದ್ರೆ ಸಾಮಾನ್ಯ ಮಳೆಯನ್ನ ನಾವು ಈ ವರ್ಷ ಪಡಿಬಹುದು, ಎಲ್ಲಿನೋ ಕ್ರಿಯಾಶೀಲ ಇದ್ದಾಗ್ಯೂ ಕೂಡ ನಾವು ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ, ನಮಗೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಬಂದೇ ಬರ್ತದ ಅನ್ನುವಂತಹ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿದ್ರು. ಅದನ್ನ ನಾವು ತಮಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ವಿ. ಇಲ್ಲಿ ತನಕ ಸಾಮಾನ್ಯವಾದಂತಹ ಒಂದು ಮಳೆ ಅದ ಅನ್ನುವಂತಹ ಮಾತು ತಮಗೆಲ್ಲ ಗೊತ್ತಿರುವಂತಹದ್ದು. ಇದರ ಮೇಲೆ ಸಾಕಷ್ಟು ಚರ್ಚೆ ನಡೆದದ, ಅದು ಕೃಷಿ ವಿಜ್ಞಾನಿಗಳ ಮಟ್ಟದೊಳಗ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಿರಬಹುದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿರಬಹುದು, ಕೃಷಿ ವಿಜ್ಞಾನಿಗಳು ಇದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ನೀನೋ ಇವತ್ತಿಲ್ಲ ನಾಳೆ ನಮಗ ತೊಂದರೆ ಕೊಡುವಂತಹದ್ದು, ಅದು ಮತ್ತಿಷ್ಟು ಹೆಚ್ಚಿಗೆ ಕ್ರಿಯಾಶೀಲ ಆಯಿತು ಅಂತಂದ್ರೆ ಮಾನ್ಸೂನ್ ಮಳೆಯ ಮೇಲೆ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ. ಅದಕ್ಕೆ ನಮ್ಮ ರೈತರು ಏನ್ ಮಾಡಬೇಕು ಅನ್ನುವಂತಹ ವಿಚಾರದ ಕಡೆ ಸಾಕಷ್ಟು ಅಧ್ಯಯನವನ್ನ ಅವರು ನಡೆಸಿದ್ದಾರೆ. ಹೀಗಾಗಿ ನಾವು ರೈತರು ಈ ವಿಷಯದ ಬಗ್ಗೆ ಅರಿತುಕೊಳ್ಳುವುದು ಬಹಳ ಮುಖ್ಯ ಇರುವಂತಹದ್ದು. ಅದಕ್ಕೆ ಈ ವಿದ್ಯಮಾನಗಳೇನದಾವ, ಈ ವಿದ್ಯಮಾನಗಳ ಬಗ್ಗೆ ನಾವು ತಿಳ್ಕೋಬೇಕು, ಅದರ ಪ್ರಕಾರ ನಮ್ಮ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಸಾಮಾನ್ಯವಾದಂತಹ ಮಳೆಗಾಲ ಇದ್ದಂತಹ ಸಂದರ್ಭದೊಳಗೆ ಏನಾಗ್ತದಪ್ಪ ಅಂತಂದ್ರೆ, ಈ ಜೂನ್ ನಿಂದ ಸೆಪ್ಟೆಂಬರ್ ತನಕ ನಾವು ನಿರಂತರವಾಗಿ ಮಳೆ ಪಡೀತಾ ಇರ್ತೀವಿ. ನಡುವು ನಡುವು ಗ್ಯಾಪ್ ಆದರೂ ಸಹಿತ ಎಷ್ಟು ನಮಗೆ ಸಾಮಾನ್ಯವಾದಂತಹ ಮಳೆ ಬರಬೇಕು ಅಷ್ಟು ಬಂದು ನಮ್ಮ ಕೃಷಿಗೆ ಏನೂ ತೊಂದರೆ ಆಗಲಾರದಂಗ ನಡ್ಕೊಂಡು ಹೋಗ್ತದ. ಕೆಲವೊಮ್ಮೆ ಹೆಚ್ಚು ಮಳೆ ಆಗುವಂತಹ ಸಂದರ್ಭ ಇರ್ತದೆ, ಹೆಚ್ಚು ಮಳೆ ಆಯ್ತಪ್ಪ ಅಂತಂದ್ರೆ ನಮಗೇನು ಅಷ್ಟು ತೊಂದರೆ ಇಲ್ಲ, ಅದನ್ನ ನಾವು ನೀರು ಸಂಗ್ರಹ ಮಾಡಿಕೊಳ್ಳಬಹುದು. ಅಥವಾ ಹೇಳ್ತಾರಲ್ಲ, ಒಣ ಬರಕ್ಕಿಂತ ಹಸಿ ಬರ ಚಲೋ ಅಂತೇಳಿ, ನಮ್ಮ ಹಿರಿಯರು ಕೂಡ ಅದನ್ನೇ ಹೇಳ್ತಾರ, ಮಳೆ ಬಂದ್ರ ಕೇಳಲ್ಲ ಮನಿ ಮಗ ಉಂಡ್ರ ಕೇಳಲ್ಲ ಅಂತೇಳಿ. ಮಳೆ ಬಂದ್ರ ಒಳ್ಳೇದು, ಯಾಕಪ್ಪ ಅಂತಂದ್ರೆ ಮೇವಾಗ್ತದ ನಮ್ಮ ದನಕರುಗಳಿಗೆ. ಆದ್ರೆ ಮಳೆನೇ ಬರಲಿಲ್ಲ ಅಂತಂದಾಗ ಪರಿಸ್ಥಿತಿ ಬಹಳಷ್ಟು ಗಂಭೀರ. ಹಿಂಗಾಗಿ ಎಲ್ನೀನೋ ಒಂದ್ ವೇಳೆ ನಮಗ ತೊಂದರೆ ಉಂಟು ಮಾಡಿತು ಅಂತಂದ್ರ ಅವಾಗ ನಮ್ಮ ಟೋಟಲ್ ಆಗಿ ಸಂಪೂರ್ಣವಾಗಿ ನಮ್ಮ ಕೃಷಿ ಪದ್ಧತಿ ಏನದ, ಬೆಳೆ ಪದ್ಧತಿ ಏನದಲ್ಲ, ಅದರೊಳಗ ಬಹಳಷ್ಟು ದೊಡ್ಡ ಬದಲಾವಣೆಗಳನ್ನ ನಾವು ತರಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ನೋಡ್ರಿ, ಈ ಭಾಗದೊಳಗೆಲ್ಲ ನಾವು ತೊಗರಿ ಬೆಳೀತಾ ಇದ್ದೀವಿ, ಹತ್ತಿ ಬೆಳೀತಾ ಇದ್ದೀವಿ, ಕಬ್ಬು ಬೆಳೀತಾ ಇದ್ದೀವಿ, ಇಂಥ ಏನು ದೀರ್ಘಾವಧಿ ಬೆಳೆಗಳದಾವ, ಈ ಬೆಳೆ ಪದ್ಧತಿಯನ್ನ ನಾವು ಪರಾಮರ್ಶೆ ಮಾಡಬೇಕಾಗ್ತದೆ. ದೀರ್ಘಾವಧಿ ಬೆಳೆಗಳನ್ನ ಬೆಳೆಯುವುದನ್ನ ಬಿಟ್ಟು ಅಲ್ಪಾವಧಿ ಬೆಳೆಗಳನ್ನ ಬೆಳೆಯುವುದರ ಕಡೆ ಮುಂದಿನ ದಿನಗಳಲ್ಲಿ ನಾವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗ್ತದೆ, ಮತ್ತು ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕಾಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಇತ್ತೀಚಿನ ದಿನಗಳಲ್ಲಿ ಒಂದು ಚಿಂತನೆ ಅವರಲ್ಲಿ ನಡೆದಿದೆ. ಹೀಗಾಗಿ ನಮ್ಮ ಬೆಳೆ ಪದ್ಧತಿಗಳು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬಹುದು, ಅದಕ್ಕೆ ನಾವೆಲ್ಲರೂ ತಯಾರಿರಬೇಕು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಸಾಧ್ಯ ಆದಷ್ಟು ಕಡಿಮೆ ಅವಧಿಯ ಬೆಳೆಗಳನ್ನು ನಾವು ಬೆಳೆದ್ರೆ ಏನಾಗ್ತದಪ್ಪ ಅಂತಂದ್ರೆ, ಎಷ್ಟು ಮಳೆ ನಮಗ ಸಿಗ್ತದ ಆ ಮಳೆ ಒಳಗೆ ನಾವು ಬೆಳೆಗಳನ್ನ ತಗೊಂಡು ನಮ್ಮ ಕೃಷಿಯನ್ನ ಅಬಾಧಿತವಾಗಿ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಅದ ಅನ್ನುವಂತಹ ಮಾತು ಇಲ್ಲಿ ಧ್ವನಿತ ಆಗ್ತದ. ಅದಕ್ಕ ರೈತ ಬಂಧವರೇ, ನಾವು ಪ್ರತಿ ಕ್ಷಣನೂ ಈ ವಿಚಾರಗಳ ಕಡೆಗೆ ಗಮನ ಕೊಟ್ಟು ನಾವು ಕೂಡ ವಿಜ್ಞಾನಿಗಳಾಗುವಂತಹ ಒಂದು ಮನಸ್ಥಿತಿಯನ್ನ ಬೆಳೆಸಿಕೊಳ್ಬೇಕಾಗಿದೆ. ಇವತ್ತು ಕೃಷಿ ಮೊದಲಂಗಿಲ್ಲ, ಅಥವಾ ಕೃಷಿ ಬಗ್ಗೆ ಇರುವಂತಹ ಚಿಂತನೆಗಳು ಮೊದಲಿನಂಗಿಲ್ಲ. ನಾವು ಹೆಜ್ಜೆ ಹೆಜ್ಜೆಗೂ ಬದಲಾವಣೆ ಆಗುವಂತಹ ಮನಸ್ಥಿತಿಯನ್ನ ತೋರಿಸಬೇಕಾಗ್ತದೆ. ಅಲ್ಪಾವಧಿ ಬೆಳೆಗಳನ್ನು ಬೆಳೆಯುವಂಥದ್ದು, ಅದ್ರ ಜೊತೆಗೆ ನಮ್ಮ ಸಮಗ್ರ ಕೃಷಿ ಏನದ ಅದರೊಳಗೂ ಕೂಡ ಬದಲಾವಣೆಯನ್ನ ತರಬೇಕಾಗ್ತದೆ. ಇತ್ತೀಚಿನ ದಿವಸದೊಳಗೆ ತಾವು ಕೇಳಿರಬಹುದು, ಒಂದೇ ಬೆಳೆ ಬೆಳಿಬೇಡ್ರಿ, ಬೆಳೆ ಪರಿವರ್ತನೆ ಮಾಡ್ರಿ, ಮತ್ತೆ ಸಮಗ್ರ ಕೃಷಿ ಮಾಡ್ರಿ. ಸಮಗ್ರ ಕೃಷಿ ಅಂತಂದ್ರೆ ಕೃಷಿಯ ಜೊತೆಗೆ ಬೇರೆ ಬೇರೆ ಪದ್ಧತಿಗಳನ್ನು ಕೂಡಿಸಿಕೊಂಡು ಬೆಳೆಯುವಂಥದ್ದು, ಕೃಷಿ ಉಪಕಸಬುಗಳನ್ನು ಮಾಡುವಂಥದ್ದು. ಅಂದ್ರೆ ಒಂದ್ರ ಮೇಲೆ ನಾವು ಯಾವತ್ತೂ ಡಿಪೆಂಡ್ ಆಗಬಾರದು ಅನ್ನುವಂತಹ ಮಾತು ಇಲ್ಲದ. ಒಂದೇ ಬೆಳೆ ಮೇಲೆ ನಾವು ನಿರ್ಭರ ಆಗಬಾರದು. ಕಲಬುರಗಿ ಜಿಲ್ಲೆ ಒಳಗೆ ನೋಡ್ರಿ, ಎಲ್ಲಿ ನೋಡದಲ್ಲೆಲ್ಲ ತೊಗರಿ ಕಾಣಿಸ್ತದೆ. ಇನ್ನು ಮಗ್ಲ ವಿಜಯಪುರ ಜಿಲ್ಲೆ ಒಳಗೆ ಸಹಿತ ಕೆಲವು ವರ್ಷಗಳಿಂದ ತೊಗರಿ ಬೆಳೆನೆ ಕಾಣಿಸುವಂತಹದ್ದು ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡೋದಲ್ಲೆಲ್ಲ ತೊಗರಿ ತೊಗರಿ ಆಗಿದೆ. ಹಿಂಗಾಗಿ ಏನಾಗ್ತದೆ ಅಂತಂದ್ರೆ ನುಕ್ಸಾನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿಬಿಡ್ತಾವ. ಇದಕ್ಕೆ ನಾವು ಅವಕಾಶ ಕೊಡಬಾರದು. ಬೆಳೆಗಳನ್ನ ಪರಿವರ್ತನೆ ಮಾಡಿ ಬೆಳೆದ್ರೆ, ಅಥವಾ ಬೆಳೆಯನ್ನ ಮಿಶ್ರ ಮಾಡಿ ಬೆಳೆದ್ರೆ, ಒಂದು ಹೋಯ್ತು ಇನ್ನೊಂದಿರ್ತದ, ಮತ್ತೊಂದರಿಂದ ನಮಗ ಆದಾಯ ಸಿಗ್ತದೆ. ಯಾಕಪ್ಪ ಅಂತಂದ್ರ ಎಲ್ಲಾ ಬೆಳೆಗಳ ನೀರಿನ ಬೇಡಿಕೆ ಏನಿರ್ತದ ಅದು ಬೇರೆ ಬೇರೆ ಇರ್ತದೆ. ಹೌದಾ? ಇದನ್ನ ತಾವು ಒಪ್ತಿರಲ್ಲ. ಕಬ್ಬಿಗೆ ಎಷ್ಟು ನೀರ್ ಬೇಕು, ಹತ್ತಿಗೆ ಎಷ್ಟು ನೀರ್ ಬೇಕು, ಭತ್ತಕ್ಕೆ ಎಷ್ಟು ನೀರ್ ಬೇಕು, ಅದೇ ಹೆಸರಿಗೆ ಎಷ್ಟು ನೀರ್ ಬೇಕು, ಅಲಸಂದಿಗೆ ಎಷ್ಟು ನೀರ್ ಬೇಕು, ಹಿಂಗ ಎಲ್ಲಾ ಬೆಳೆಗಳಿಗೆ ಅವುಗಳ ಪ್ರಕೃತಿಗೆ ತಕ್ಕಂಗ ನೀರಿನ ಬೇಡಿಕೆ ಇರ್ತದ. ಈ ಲೆಕ್ಕವನ್ನ ನಾವು ಎಲ್ಲರೂ ಹಾಕಬೇಕಾಗ್ತದೆ. ಹಂಗಾಗಿ ನಾವು ಕೂಡ ವಿಜ್ಞಾನಿಗಳು ಆಗಬೇಕಾಗ್ತದೆ, ಅಧ್ಯಯನ ಮಾಡಬೇಕಾಗ್ತದೆ. ಒಂದ್ ವೇಳೆ ಇದ್ರ ಬಗ್ಗೆ ತಿಳಿಲಿಲ್ಲ ಅಂತಂದ್ರೆ ನಾವು ವಿಜ್ಞಾನಿಗಳ ಜೊತೆಗೆ ಕೂತು ಚರ್ಚೆ ಮಾಡಿ, ಅಥವಾ ಏನು ತರಬೇತಿ ಕಾರ್ಯಕ್ರಮಗಳಿರ್ತಾವ, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಸಂಶೋಧನಾ ಕೇಂದ್ರಗಳಿರ್ಬೋದು, ಕಾಲೇಜುಗಳಿರ್ಬೋದು, ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ತರಬೇತಿಗಳು ಕೂಡ ಸಾಕಷ್ಟು ಸಂಖ್ಯೆ ಒಳಗ ನಡೀತಾ ಇದ್ದಾವ. ಮೇಲಿಂದ ಮೇಲೆ ನಾವು ಇಂತಹ ತರಬೇತಿ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗುವುದರಿಂದ ನಮ್ಮಲ್ಲಿ ಆ ಜ್ಞಾನ ಬೆಳೀತದ. ಯಾವ ರೀತಿ ನಾವು ವಾತಾವರಣಕ್ಕೆ ಸ್ಪಂದಿಸಬೇಕು, ಯಾವ ರೀತಿ ನಾವು ಬದಲಾವಣೆಗೆ ಒಗ್ಗಿಕೊಳ್ಳಬೇಕು, ಇದರೊಳಗೆ ಹೆದರಿಕೊಳ್ಳುವಂತಹದ್ದೇನಿಲ್ಲ. ಯಾವುದೇ ಕಾರಣಕ್ಕೂ ನಾವು ಆತಂಕಕ್ಕೆ ಒಳಗಾಗಬಾರದು. ಆದ್ರೆ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ನಾವು ತಯಾರಿರಬೇಕು. ಒಂದ್ ವೇಳೆ ನೀವು ಹಂಗ ತಯಾರಿದ್ರಿ, ನಿಮ್ಮ ಮನಸ್ಸನ್ನ ಆ ರೀತಿ ತಯಾರು ಮಾಡಿದ್ರಿ ಅಂತಂದ್ರ ಯಾವುದು ಕಷ್ಟ ಆಗಂಗಿಲ್ಲ. ಕೃಷಿ ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನ ಅಂದ್ರೆ ಹಣ್ಣಿನ ಗಿಡ ಮರಗಳನ್ನ ಬೆಳೆಯುವಂಥದ್ದು, ಅರಣ್ಯದ ಗಿಡ ಮರಗಳನ್ನ ಬೆಳೆಯುವಂಥದ್ದು, ಇಂಥವು ನೀವು ನಿಧಾನವಾಗಿ ಮಾಡ್ಕೋತ ಹೋದ್ರಪ್ಪ ಅಂತಂದ್ರೆ ಆ ಗಿಡ ಮರಗಳಿಂದ ನಮ್ಮ ವಾತಾವರಣ ಸಂಪೂರ್ಣವಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿರ್ತಾವ. ಗಿಡಗಳು ನೀರನ್ನ ಹಿಡಿದಿಡುವಂತಹ ಒಂದು ಕೆಲಸವನ್ನು ಮಾಡ್ತಾವ, ಮಣ್ಣನ್ನು ಹಿಡಿದಿಡುವಂತಹ ಒಂದು ಕೆಲಸವನ್ನು ಮಾಡ್ತಾವ. ಇವು ಬಹಳ ದೊಡ್ಡ ಸಂಪನ್ಮೂಲಗಳು ನಮ್ಮ ಕೃಷಿಗೆ. ಇವು ಎರಡಿದ್ದು ಅಂತಂದ್ರೆ ನಾವು ಸುಖವಾಗಿ ಇರ್ತೀವಿ. ಗಿಡಗಳನ್ನು ಹಚ್ಚುವಂತಹ ಸಂದರ್ಭದೊಳಗೆ ಮಳೆ ಇಲ್ಲ ಅಂತಂದ್ರೂ ಕೂಡ ನೀವು ಹಚ್ಚಿದ ನಂತರ ಸ್ವಲ್ಪ ಪಾಲನೆ ಪೋಷಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೊಲದೊಳಗ ತೋಟದೊಳಗ ಒಳ್ಳೆ ತೇವಾಂಶ ಇರುವುದು ಕಂಡು ಬರುತ್ತದೆ. ಅದರ ಜೊತೆಗೆ ಜೀವ ವೈವಿಧ್ಯ ಏನಿರ್ತದ ಅದು ಬಹಳಷ್ಟು ವಿಕಾಸ ಆಗ್ತದೆ. ಎಲ್ಲಿ ಜೀವ ವೈವಿಧ್ಯ ಇರ್ತದ ಅಲ್ಲಿ ನಮ್ಮ ಕೃಷಿಗೆ ಅನುಕೂಲಕರವಾದಂತಹ ವಾತಾವರಣ, ಅದು ಬೇರುಗಳ ಸಮೂಹದೊಳಗಿರಬಹುದು, ಮಣ್ಣಿನೊಳಗಿರಬಹುದು, ಅಥವಾ ವಾತಾವರಣದೊಳಗೆ ಇರಬಹುದು, ಎಲ್ಲಾ ಕಡೆ ಒಂದು ಸಕಾರಾತ್ಮಕವಾದಂತಹ ವಾತಾವರಣ ಇರ್ತದ. ಅದು ನಮ್ಮ ಕೃಷಿಗೆ ಧನಾತ್ಮಕವಾದಂತಹ ಒಂದು ಪರಿಣಾಮ ಬೀರ್ತದ. ಅದಕ್ಕೆ ಈ ಎಲ್ಲ ವಿಚಾರಗಳನ್ನ ತಾವು ಹಾಕೊಳ್ಬೇಕು. ಅಲ್ಪಾವಧಿ ಬೆಳೆಗಳನ್ನು ಬೆಳೆಯುವಂಥದ್ದು, ಹಣ್ಣಿನ ಗಿಡ ಮರಗಳನ್ನು ಬೆಳೆಯುವಂಥದ್ದು, ಅರಣ್ಯದ ಗಿಡ ಮರಗಳನ್ನು ಬೆಳೆಯುವಂಥದ್ದು, ಮೇವಿನ ಗಿಡ ಮರಗಳನ್ನು ಬೆಳೆಯುವಂಥದ್ದು, ಇಂಥ ವಿಚಾರ ಮಾಡಿ ತಾವು ಅನುಷ್ಠಾನಕ್ಕೆ ತಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಬದುಕು ಹಸನಾಗುವುದರೊಳಗೆ ಯಾವುದೇ ಸಂದೇಹ ಇಲ್ಲ ಅನ್ನುವಂತಹ ಮಾತು ಇಲ್ಲದ. ಈ ಬಗ್ಗೆ ತಾವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಆತ್ಮೀಯರೇ, ಈಗ ಆರಿದ್ರ ಮಳೆಯ ಅವಧಿ ನಡೆದ ಕಳೆದ ಜೂನ್ 27ಕ್ಕೆ ಇದರ ಪ್ರವೇಶ ಆಗಿತ್ತು. ಜುಲೈ 7ರ ತನಕನು ಇದರ ಅವಧಿಯಾದ. ಆರಿದ್ರ ಮಳೆಯ ಬಗ್ಗೆ ಒಂದಷ್ಟು ನೆನಪು ಮಾಡಿಕೊಳ್ಳೋಣ ಮತ್ತೊಮ್ಮೆ. ಇದು ಮಧ್ಯಮ ವೃಷ್ಟಿ ತರುತ್ತದ ಅನ್ನುವಂತಹ ಮಾತದ. ಮಧ್ಯ ಕರ್ನಾಟಕದೊಳಗೆ ಗುಡುಗಿನಿಂದ ಕೂಡಿದಂತಹ ಹದವಾದ ಮಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಮಾರುತಗಳು ಕ್ಷೀಣವಾಗಿರ್ತಾವ, ದುರ್ಬಲವಾಗಿರ್ತಾವ ಈ ಸಂದರ್ಭದೊಳಗೆ ಅನ್ನುವಂತಹ ಮಾತಿದ್ರು ಕೂಡ ಮಧ್ಯಮ ವೃಷ್ಟಿ ಆಗುತ್ತದ ಅನ್ನುವಂತಹ ವಿಚಾರದ. ದಕ್ಷಿಣ ಒಳನಾಡು, ಕರಾವಳಿ, ಪಶ್ಚಿಮ ತೆಲಂಗಾಣಗಳಲ್ಲಿ ಹೆಚ್ಚಿನ ಮಳೆ ನೋಡಬಹುದು ಈ ಸಲ ಅಂತೇಳಿ ಹೇಳ್ತಾ ಇದ್ದಾರೆ. ದಿನಾಂಕ ಜೂನ್ 26, 28, 30, ಜುಲೈ 1, 2, 4 ಈ ದಿನಗಳಂದು ಒಳ್ಳೆಯ ಮಳೆಯ ಯೋಗ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆತ್ಮೀಯರೆ, ಆರಿದ್ರ ಮಳೆ ಆದ್ರ ಆರ್ ಮಳೆ ಆಗ್ತಾವ ಅನ್ನುವಂತಹ ಮಾತು ನಮ್ಮ ಹಿರಿಯರು ಹೇಳ್ಕೋತ ಬಂದಿದ್ದಾರೆ. ಈ ಸಲ ಏನು ಆರಿದ್ರ ಒಳ್ಳೆ ರೀತಿಯಿಂದನೇ ಶುರು ಮಾಡಿದೆ. ಆರಂಭ ಬಹಳ ಚಲೋ ಆಗಿದೆ, ಮತ್ತ ಮುಂದಿನ ದಿನಗಳಲ್ಲಿ ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದೇ ಅದಾವ. ಅದಕ್ಕೆ ಆರಿದ್ರ ಮಳೆ ಚಲೋ ಆಗಲಿ ಅನ್ನುವಂತಹ ಒಂದು ಆಶಾಭಾವನೆ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜೂನ್ 28ರಿಂದ ಬರುವ ಮಂಗಳವಾರ ಜುಲೈ 4ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ತಮಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ. ಕಳೆದ ವಾರದೊಳಗ ಏನು ಮಳೆಯನ್ನ ನಾವು ಪಡ್ಕೊಂಡ್ವಿ, ಮಳೆ ವಾತಾವರಣನೇ ಈ ವಾರ ಕೂಡ ಮುಂದುವರಿಯಂತಹ ಎಲ್ಲ ಸಾಧ್ಯತೆಗಳು ಅದಾವ. ವಾರದ ಎಲ್ಲಾ ದಿನಗಳು ಮಳೆಯಾಗುವಂತಹ ನಿರೀಕ್ಷೆಯನ್ನ ನಾವು ಮಾಡಬಹುದು. ಈ ವಾರವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಬುಧವಾರ ಜೂನ್ 28ರಿಂದ ಶನಿವಾರ ಜುಲೈ 1ರ ತನಕ ಏನು 4 ದಿನಗಳದಾವ. ಈ 4 ದಿನಗಳು ಒಂದು ಭಾಗ ಆದ್ರೆ ಮುಂದಿನ 3 ದಿವಸಗಳು ರವಿವಾರ ಜುಲೈ 2ರಿಂದ ಮಂಗಳವಾರ ಜುಲೈ 4ರ ತನಕ ಏನು 3 ದಿವಸಗಳು ಬರ್ತಾವ, ಇದು ಒಂದು ಭಾಗ ಅಂತ ಹೇಳಬಹುದು. ಮೊದಲಿನ 4 ದಿನಗಳಲ್ಲಿ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ನಾವು ನಿರೀಕ್ಷೆ ಮಾಡಬಹುದಾಗಿದ. ರವಿವಾರ 2ರಿಂದ 4ರ ತನಕ ಇರುವಂತಹ ಸಮಯದೊಳಗ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ಸಮಯದೊಳಗೂ ಕೂಡ ಮಾಡಬಹುದು. ಆದ್ರೆ ಒಳ್ಳೆ ಮಳೆ ಅನೇಕ ಕಡೆಗಳಲ್ಲಿ ನಾವು ನೋಡಬಹುದಾಗಿದೆ. ಈ 3 ದಿವಸದೊಳಗ ಮೋಡ ಮುಸುಕಿದ ವಾತಾವರಣ ಹೆಚ್ಚಿನ ಪ್ರಮಾಣದೊಳಗ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆ ಅದ. ಹಿಂಗಾಗಿ ರೈತ ಬಂಧುವರೇ, ನಾವು ಏನು ಮಳೆಗಾಗಿ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಅನೇಕ ಕಡೆಗಳಲ್ಲಿ ಬಿತ್ತನೆಯಾಗಿ ಒಣಮಣ್ಣಿನೊಳಗೆ ತಾವು ಬಿತ್ತನೆ ಮಾಡಿದ್ದೀರಿ, ಎಲ್ಲಿ ಇನ್ನೂ ಮಳೆಯಾಗಿಲ್ಲ ಅಂತಹ ಕಡೆಗಳಲ್ಲಿ ಈ ವಾರ ಮಳೆ ನಾವು ನಿರೀಕ್ಷೆ ಮಾಡಿ ಮಳೆ ಆಗುವಂತಹ ಸನ್ನಿವೇಶ ಇದೆ ಅನ್ನೋದನ್ನ ಮರಿಬಾರದು. ಇದು ಸ್ಥೂಲವಾಗಿ ಆಯಿತು. ನಾವು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 28ರಿಂದ ಶುಕ್ರವಾರ 30ನೇ ತಾರೀಕಿನ ತನಕ 3 ದಿನಗಳ ಅವಧಿಯೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 60%, ಶನಿವಾರ ಜುಲೈ 1 ಮತ್ತು ರವಿವಾರ ಜುಲೈ 2 70%, ಸೋಮವಾರ ಜುಲೈ 3 ಮತ್ತು ಮಂಗಳವಾರ ಜುಲೈ 4 ಈ 2 ದಿವಸ ಶೇಕಡಾ 95% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗ ಬುಧವಾರ ಜೂನ್ 28ನೇ ತಾರೀಕಿಗೆ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 60%, ಗುರುವಾರ 29ರಿಂದ ಶನಿವಾರ ಜುಲೈ 1ರ ತನಕ 3 ದಿನಗಳಲ್ಲಿ ಶೇಕಡಾ 70%, ರವಿವಾರ 2ನೇ ತಾರೀಕು 75%, ಸೋಮವಾರ 3ನೇ ತಾರೀಕು ಮತ್ತು ಮಂಗಳವಾರ 4ನೇ ತಾರೀಕು ಶೇಕಡಾ 90%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 28ರಿಂದ ಶುಕ್ರವಾರ 30ನೇ ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 65%, ಶನಿವಾರ 1ನೇ ತಾರೀಕು 60%, ರವಿವಾರ 2ನೇ ತಾರೀಕು 70%, ಸೋಮವಾರ 3 ಮತ್ತು ಮಂಗಳವಾರ 4 ಈ 2 ದಿವಸ ಶೇಕಡಾ 90%. ವಿಜಯಪುರ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 50%, ಗುರುವಾರ 29ನೇ ತಾರೀಕು 60%, ಶುಕ್ರವಾರ 30% ಮತ್ತು ಶನಿವಾರ ಜುಲೈ 1 ಈ 2 ದಿವಸ 70%, ರವಿವಾರ 2ನೇ ತಾರೀಕು 80%, ಸೋಮವಾರ 3 ಮತ್ತು ಮಂಗಳವಾರ 4 ಈ 2 ದಿವಸ ಶೇಕಡಾ 90%. ಕೊಪ್ಪಳ ಜಿಲ್ಲೆಯೊಳಗ ಬುಧವಾರ 28 ಮತ್ತು ಗುರುವಾರ 29 ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 65%, ಶುಕ್ರವಾರ 30ನೇ ತಾರೀಕು 70%, ಶನಿವಾರ ಜುಲೈ 1ನೇ ತಾರೀಕು 60%, ರವಿವಾರ 2ನೇ ತಾರೀಕು 80%, ಸೋಮವಾರ 3 ಮತ್ತು ಮಂಗಳವಾರ 4 ಈ 2 ದಿವಸ ಶೇಕಡಾ 95% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆಯೊಳಗ ಬುಧವಾರ 28, ಗುರುವಾರ 29 ಮತ್ತು ಶನಿವಾರ ಜುಲೈ 1 ಈ 3 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 60%, ಶುಕ್ರವಾರ 30ನೇ ತಾರೀಕು 70%, ರವಿವಾರ 2ನೇ ತಾರೀಕು 80%, ಸೋಮವಾರ 3 ಮತ್ತು ಮಂಗಳವಾರ 4 ಈ 2 ದಿವಸ ಶೇಕಡಾ 90%. ಬಳ್ಳಾರಿ ಜಿಲ್ಲೆಯೊಳಗ ಬುಧವಾರ 28, ಶುಕ್ರವಾರ 30, ಶನಿವಾರ ಜುಲೈ 1 ಈ 3 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 60%, ಗುರುವಾರ 29ನೇ ತಾರೀಕು 70%, ರವಿವಾರ 2ನೇ ತಾರೀಕು 80%, ಸೋಮವಾರ 3 ಮತ್ತು ಮಂಗಳವಾರ 4 ಈ 2 ದಿವಸ ಶೇಕಡಾ 90%. ಬಾಗಲಕೋಟೆ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 60%, ಗುರುವಾರ 29ರಿಂದ ಜುಲೈ 1, ಶನಿವಾರ ಈ 3 ದಿವಸ 70%, ರವಿವಾರ 2ನೇ ತಾರೀಕು 80%, ಸೋಮವಾರ 3 ಮತ್ತು 4ನೇ ತಾರೀಕು ಶೇಕಡಾ 90%, ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 50%, ಗುರುವಾರ 29, ಶುಕ್ರವಾರ 30, ಶನಿವಾರ ಜುಲೈ 1 ಈ 3 ದಿವಸ 70%, ರವಿವಾರ 2ನೇ ತಾರೀಕು 85%, ಸೋಮವಾರ 3 ಮತ್ತು ಮಂಗಳವಾರ 4 ಈ 2 ದಿವಸ ಶೇಕಡಾ 95%. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 60%, ಗುರುವಾರ 29, ಶುಕ್ರವಾರ 30 ಮತ್ತು ಶನಿವಾರ 1 ಈ 3 ದಿವಸ 70%, ರವಿವಾರ 2ನೇ ತಾರೀಕು 75, ಸೋಮವಾರ 3 ಮತ್ತು ಮಂಗಳವಾರ 4, ಈ ಎರಡು ದಿವಸ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ಈಗ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ಬರುವ ವಾರ ನಮಗ ಆಶಾದಾಯಕವಾಗಿರುವಂತಹ ವಾರ ಅಂತೇಳಿ ಹೇಳಬಹುದು. ಮೊದಲಿನ 4 ದಿವಸಗಳು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ 4 ದಿನಗಳಲ್ಲಿ ಮಾಡಬಹುದು. ಮುಂದಿನ 3 ದಿವಸಗಳು ರವಿವಾರದಿಂದ ಮಂಗಳವಾರ ತನಕ ಏನು ಅವಧಿ ಬರ್ತದೆ, ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯಾಗಬಹುದು, ಕೆಲವು ಕಡೆ ಉತ್ತಮ ಮಳೆಯನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಹಿಂಗಾಗಿ ತಮ್ಮ ಏನು ಬಿತ್ತನೆ ಚಟುವಟಿಕೆಗಳದಾವ ಅದಕ್ಕೆ ಒಳ್ಳೆ ಇಂಬು ಸಿಗಬಹುದು. ಹಿಂಗಾಗಿ ಯಾರ್ಯಾರು ಈಗಾಗಲೇ ಬಿತ್ತನೆ ಮಾಡಿರಿ ಅಲ್ಲಿ ಮಳೆಯಾಗುವಂತಹ ನಿರೀಕ್ಷೆಯನ್ನ ಮಾಡಬಹುದು. ಹಿಂಗಾಗಿ ತಮಗ ಬಹಳ ಒಳ್ಳೆ ಅನುಕೂಲ ಆಗಬಹುದು. ಮತ್ತೆ ಇನ್ನೂ ಯಾರು ಬಿತ್ತನೆ ಮಾಡಿಲ್ಲ, ಬಿತ್ತನೆ ಮಾಡೋದಕ್ಕೆ ಮಳೆಗಾಗಿ ಕಾಯ್ತಾ ಇದ್ರಿ, ಅವರಿಗೂ ಕೂಡ ಅನುಕೂಲ ಆಗುವಂತಹ ವಾರವನ್ನ ಈ ವಾರ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಆತ್ಮೀರೇ, ಇದರೊಳಗೆ ಬದಲಾವಣೆಗಳು ಆಗಬಹುದು. ನಾವು ತಮ್ಮ ಗಮನಕ್ಕೆ ಈ ಬದಲಾವಣೆಗಳನ್ನು ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಅದನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಬೇರೆ ಬೇರೆ ಏನು ಆಪ್ಗಳದಾವ ಅವುಗಳನ್ನು ಕೂಡ ತಾವು ಉಪಯೋಗ ಮಾಡಿದ್ರೆ ಒಳ್ಳೆಯದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 612ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ರುಳಿ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ರಾಮಣ್ಣ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಬರುಬಾರಾದೇನೋ ಮನೆಗೆ ಮಗಳಂಬಾದೇವಿ, ಬರುಬಾರಾದೇನೋ ಮನೆಗೆ ಬರುಬಾರಾದೇನೋ ಮನೆಗೆ ಮಗಳಂಬಾದೇವಿ, ಬರುಬಾರಾದೇನೋ ಮನೆಗೆ ಬರುಬಾರಾದೇ ಮನೆಗೆ ಗಿರಿವಾಳಿರುವುದು ತರವೇ ಬರುಬಾರಾದೇ ಮನೆಗೆ ಗಿರಿವಾಳಿರುವುದು ತರವೇ ನಿನಗಿದು ಸಿದ್ಧರ ಕುಡಿವಾಳಾಗಿರೋದೆಲ್ಲ ಬರುಬಾರಾದೇನೋ ಮನೆಗೆ ಬಗಳಂಬಾದಿಯವಿ, ಬರುಬಾರಾದೇನೋ ಮನೆಗೆ ಇವಳು ಕೊಳ್ಳಾಕ ಬಂದೆವ್ವ ಸಿದ್ಧರನ ಸೀಳಿ ಹೊರಗಲಿಗೆ ಬಂದೆವ್ವ ಇವಳು ಕೊಳ್ಳಾಕ ಬಂದೆವ್ವ ಸಿದ್ಧರನ ಸೀಳಿ ಹೊರಗಲಿಗೆ ಹೊಂಟೆವ್ವ. ಹೊರಗಲ್ಲ ರಾಯರಿಗೆಲ್ಲ ಪ್ರೇಮದಿಂದ ಮೂವತ್ತು ವಾರಿ, ಪ್ರೇಮದಿಂದ ರಾಯರಿಗೆಲ್ಲ ಪ್ರೇಮದಿಂದ ಮೂವತ್ತು ವಾರಿ. ಕಾರ್ತಿ ವೀರನ ಸುರಭ ಕತ್ತರಿಸಿ ಕಲ್ಲಾಗಿ ಕುಂತಿ ಬರುವ ರಾಧಿಯೇನು ಮನಿಗೆ, ಬಗಳಂಬಾ ದೇವಿ ಬರುವ ರಾಧಿಯೇನು ಮನಿಗೆ, ಬರುಬಾರಾದಿಯನು ಮನಿಗೆ, ಬಗಳಂಬಾ ದೇವಿ ಬರುಬಾರಾದಿಯನು ಮನಿಗೆ. ಒಲ್ಲಿದ ನಾಡ ಬಳಲೂಗರ ಒಳ್ಳವ್ವ, ಸವದತ್ತಿ ನಡಕ ಹಾಕಿರುವುದು ತೂಗಾಳ ಬಾಯವ್ವ, ಬಲ್ಲಿದ ನಾಡ ಬಳಲೂಗರ ಒಳ್ಳವ್ವ, ಸೌಧಕ್ಕೆ ನಡಕ ಇರುವುದು ಜೋಗಾಳ ಬಾಯವ್ವ. ಜೋಗಳ ಪಾಡುತ್ತ ಬಾರೆ ಸಾಗಿ ಬರಮ ಜೋಗಿ ಮನೆಗೆ, ಜೋಗಳ ಹಾಡುತ್ತ ಬಾರೆ ಸಾಗಿ ಬರಮ ಜೋಗಿ ಮನೆಗೆ, ಜೋಗಳ ಹಾಡುತ್ತ ಬಾರೆ ಜೋಗಿ ಬರಮ ಯೋಗಿ ಮನೆಗೆ, ಜೋಗಳ ಹಾಡುತ್ತ ಬಾರೆ ಸಾಗಿ ಬರಮ ಜೋಗಿ ಮನೆಗೆ. ಜೋಗ ಮಂಟಪದಲ್ಲಿ ಯಾರು ಇಲ್ಲೋ ಬಾರೋ ಎಲ್ಲೋ ಬರು ಬಾರ ಬರುಬಾರಾದಿಯೇನೋ ಮನಿಗೆ, ಬಗಳಂಬಾದಿಯದಿ ಬರುಬಾರಾದಿಯೇನೋ ಮನಿಗೆ. ಸಹಲ ಗುಡ್ಡವ ನೇರಿದೆ, ಸಹಲ ಗುಡ್ಡವ ನೇರಿದೆ, ಸವದತ್ತಿ ನಾಡ ಸುತ್ತ ತಿರುಗಿಯ ನೋಡಿದೆ, ಸಹಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿ ನೋಡಿದೆ. ಸಾಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿಯ ನೋಡಿದೆ, ಸಾಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿ ನೋಡಿದೆ. ಸಹತ್ತುಳ ಜೋಗಳ ಬಾವಿ ಹತ್ತ ನೋಡಲ ಸಂಪೋ, ಸಹತ್ತುಳ ಜೋಗಳ ಬಾವಿ ಹತ್ತ ನೋಡಲು ಸಂಪೋ, ಸಹತ್ತುಳ ಜೋಗಳ ಬಾವಿ ಹತ್ತ ನೋಡಲು ಶರಣರ ಮಗಳು ಸತ್ಯವನ ಕರಕೊಂಡು ಬರುಬಾರಾದೇನೋ ಮನೆಗೆ, ಬಗಳಂಬಾದೇವಿ ಬರುಬಾರಾದೇನೋ ಮನೆಗೆ, ಬರುಬಾರಾದೇನೋ ಮನೆಗೆ, ಬಗಳಂಬಾದೇವಿ ಬರುಬಾರಾದೇನೋ ಮನೆಗೆ. ಸಿದ್ಧರ ಕೊಳ್ಳ ಎನಸಿತ್ತು, ಸಿದ್ಧರ ಕೊಳ್ಳ ಎನಸಿತ್ತು, ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು, ಸಿದ್ಧರ ಕೊಳ್ಳ ಎನಸಿತ್ತು, ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು, ಸಿದ್ಧರ ಕೊಳ್ಳ ಎನಸಿತ್ತು, ಸಿದ್ಧರ ಕೊಳ್ಳ ಎನಸಿತ್ತು, ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು, ಸಿದ್ಧರ ಕೊಳ್ಳ ಎನಸಿತ್ತು, ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು. ಬುದ್ಧಿ ಎಡಿಸಿದ್ದಾರವರು ಮದ್ದು ಪಾನವ ಕುಡಿದು, ಬುದ್ಧಿ ಎಡಿಸಿದ್ದಾರವರು ಮದ್ದು ಪಾನವ ಕುಡಿದು, ಎಡಿಸಿದ್ದಾರವರು ಮದ್ದು ಪಾನವ ಕುಡಿದು, ಬುದ್ಧಿ ಬ್ರಹ್ಮ ಶಿವಾಯ ಬುದ್ಧಿ ಬ್ರಹ್ಮ ಶಿವಾಯಿಲೆ ಬಲ್ಲಂಗ ಬಳಸಾರು ಬರುಬಾರದೇನೋ ಮನೆಗೆ, ಬರುಬಾರಾದಿಯೇನೋ ಮನಿಗೆ, ಬಗಳಂಬಾದಿಯದಿ ಬರುಬಾರಾದಿಯೇನೋ ಮನಿಗೆ. ಪರಿ ಪರಿ ಕಾಡಿದರು, ಪರಿ ಪರಿ ಕಾಡಿದರು ಸಿದ್ಧರು ನಿನ್ನ ನೆದರಿಟ್ಟು ನೋಡಿದರು, ಪರಿ ಪರಿ ಕಾಡಿದರು, ಪರಿ ಪರಿ ಕಾಡಿದರು ಸಿದ್ಧರು ನಿನ್ನ ನಗರಕ್ಕೆ ನೋಡಿದರು, ರುಂಡ ಕೊಯ್ದು ಸಿದ್ಧಾರ ದಂಡು ಸಂವರ ಮಾಡಿ, ರುಂಡ ಕೊಯ್ದು ಸಿದ್ಧಾರವರು ದಂಡು ಸಂವರ ಮಾಡಿ, ಉಳಸಿ ಬಾಗಲಿಗೆ ದಂಡ ಗೀಲಿಯ ಜಡದಿ ಬರುಬಾರದೇನೋ ಮನೆಗೆ, ಬಗಳಂಬಾದೇವಿ ಬರುಬಾರದೇನೋ ಮನೆಗೆ. ಬರುಬಾರಿಯೇ ನೋವು ಮನೆಯೇ ಬದಲಮ್ಮಿ ಬರುಬಾರಿಯೇ ನೋವು ಮನೆಯೇ. ರಾಮಣ್ಣ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದ ಕೇಳಿದ್ರಿ.